ಕಾಡುವ ಬಯಕೆಯು ಮತ್ತೆ ಮತ್ತೆ ಕೆಣಕಿ ಕೂಡುವ ಕನಸಿಂದ ಅತ್ತ ಹುಡುಕಿ ಬಳಿಯಲ್ಲಿ ಸಿರಿಗಕ್ಕಿದ ಹುಡಿದು ಮಿಡಿದು ನಲ್ಮೆಯು ಉಸಿರಾಡಿತು. ತೆರೆಯಲು ಭೋಗ ಸೆಳೆಯುವ ಮೋಹ ಮಿಲನದಿ ಸ್ನೇಹ ಆನಂದ ಹೂವಾಗಿ ಹೂವಿನ ತೇರಾಗಿ ಅನುಪಮ ಚೆಲುವಾಯಿತು. ಕಾಡುವ ಬಯಕೆಯು ಮತ್ತೆ ಮತ್ತೆ ಕೆಣಕಿ ಕೂಡುವ ಕನಸಿಂದ ಅತ್ತಿದ್ದ ಹುಡುಕಿ ಸವಿಯಾದ ಜೇನಾಗಿ ಒಳ್ಳೆಯ ಹೊಳೆಯಾಯಿತು. ಸಂಗತಿ ಬೇಕೆಂದು ಎಂದೇ ನಮ್ಮನ ಕೆರಳಿ ಕಾಮನ ಹೂವಾಗಿ ಬಣ್ಣ ಬಣ್ಣ ಅರಳಿ ಅರಿತು ಬೆರೆತು ಚಕ್ಕಂದ ತೆರವಾಯಿತು.